ಸುಂದರಿ ನಿಲೀನುವಂತ ಚೂಡಲಿ ನಿಲೋ ನನ್ನಂತ ಕಾಲುಕೆ ಇಚ್ಛಾ ಮನಸಂತ ಜನ್ಮಕ್ಕೆ ತೊಡಲಿ ನೀನು ಸುಂದರಿ ನೀನು ಅಂತ ಚೂಡನಿ ನೀನೋ ನನ್ನಂತ ಕಾಣುಕೆ ಇಚ್ಛಾ ಮನಸಂತ ಜನ್ಮಕ್ಕೆ ತೊಡಲಿ ನೀನು ವಾರಾಲು ಮಾಸಾಲವನು ವಾರ ಸುಂದರಿ ನೀನು ಅಂತ ಚೂಡನಿ ನೀನು ನನ್ನಂತ ಕಾಣುಕೆ ಇಚ್ಛಾ ಮನಸಂತ ಜನ್ಮಕ್ಕೆ ತೊಡೈ ನೀನಂತ ಗೂಡಲೋ ನೀಡಮಂತ ನೀಡಗ ಪಾಡಮಂತ ನಾಸಿರಿ ನೀವೇ ನಟ ಸುಂದರಿ ನೀನು ಅಂತ ಚೂಡನಿ ನೀನು ನನ್ನಂತ